ಫೂಟ್ ಆಗ್ಬೋದು, ಅರ್ಧ ಫೂಟ್ ಆಗ್ಬೋದು, ಆ ಬಿತ್ತ ಹೊತ್ತಿನಾಗ ಲೆಕ್ಕ. ಅಂದರೆ ಅಂತರ ಜಾಸ್ತಿ ಇದ್ದಷ್ಟು ಅನುಕೂಲನಾ ಅಥವಾ ಹತ್ತಿರ ಹತ್ತಿರದಲ್ಲಿ ಬಿದ್ದರೆ ಅಥವಾ ಏನಾದರೂ ಗಿಡ? ಅಂತರ ಏನಿಲ್ಲ ಅಂದರೆ ಒಂದು ಫೂಟು ಅರ್ಧ ಫೂಟು ಇತ್ತಂದರೆ ಅದು ಒಳ್ಳೆಯದ್ರಿ. ಅದು ಅದ್ರಕ್ಕಿಂತ ಮಧ್ಯದಲ್ಲಿ ಏನಾದರೂ ಬೀಜ ಬಿದ್ದು ನಾಟಿ ಬಿತ್ತದ್ರಾಗಂದ್ರೆ ಅದನ್ನು ತೆಗೆದು ಬಿಡ್ತೀವಿ ನಾವು. ಅರ್ಧ ಫೀಟ್ ಒಂದು ಸಸಿಯಿಂದ ಸಸಿಗೆ ಅರ್ಧ ಫೂಟು, ಸಾಲಿಂದ ಸಾಲಿಗೆ 2 ಫೂಟ್. ಈ ತೊಗರಿ ಬೆಳೆಗೆ ನೀರನ್ನು ಹಾಯಿಸೋದಿಲ್ಲ ಯಾವಾಗ, ಎಷ್ಟು ಸಲ ನೀರು ಕೊಟ್ಟರೆ ಸೂಕ್ತ ಅನಿಸುತ್ತೆ? ಅದು ಮಳೆ ಮೇಲೆ ಲೆಕ್ಕ ರೀ. ಏನಿಲ್ಲ ಅಂತಂದ್ರೆ ಒಂದು 15 ದಿವಸಕ್ಕೊಂದ್ಸಲ ನೀರು ಬಿಡಲೇಬೇಕು. ಅದಕ್ಕೆ ಅಷ್ಟರೊಳಗೆ ಮಳೆ ಬಂತು ಸರಿ, ಮಳೆ ಬರಲಿಲ್ಲ ಅಂದರೆ ನಾವು ನೀರು ಬಿಡಬೇಕು. ಬರೀ ಮಳೆ ಚೆನ್ನಾಗಿ ಆಗಾಗ ಮಳೆ ಆಗ್ತಿದ್ರೆ ನೀರಿನ ಅಗತ್ಯ ಅಗತ್ಯನೇ ಇಲ್ಲ ರೀ ಸರ್. ಬೋರ್ವೆಲ್ ನೀರು ಅದು ಬಳಸೋ ಅಗತ್ಯ ಇಲ್ಲಿ. ನಾವು ಅದನ್ನು ನೋಡ್ಕೊಂಡ್ರೆ ಇಲ್ಲಿ ಬಗಲ ಕಾಯಿಪಲ್ಲೆ ಮಾಡ್ಕೊಂಡಿರ್ತೀವಿ 1 ಎಕರೆದಷ್ಟು, ಆ ಹೆಚ್ಚುವರಿ ನೀರು ಅದಕ್ಕೆ ಕೊಡ್ಕೊಂಡ್ಬಿಡ್ತೀವಿ. ಈ ತೊಗರಿ ಬೆಳೆ ನಮ್ಗೆ ಮೇನ್ ಬೆಳೆ. ಹೌದು. ಈ ಮಳೆ ಒಂದು ವೇಳೆ ನಮ್ಗೆ ಸರಿಯಾದ ಟೈಮಿಗೆ ಬರಲಿಲ್ಲ ಅಂದ್ರೆ ಆ ಕಾಯಿಪಲ್ಲೆ ಸ್ವಲ್ಪ ಡೌನ್ ಆದ್ರೂ ಚಿಂತಿಲ್ಲ, ಅದಕ್ಕೆ ನಾವು ಮಾನ್ಯತೆ ಕೊಡ್ತೀವಿ. ತೊಗರಿಗೆ ಮಾರ್ಕೆಟ್ ಎಲ್ಲಿ, ನಿಮಗೆ ಎಲ್ಲಿ ಮಾರಾಟ ಅಲ್ಲ? ನಮ್ಮ ಪಕ್ಕದ ತಾವರಗೀರ, ನಮ್ಮ ತಾಲೂಕು ಕನಕಗೀರ. ಎ ಪಿ ಎಂ ಸಿ ಕೊಡ್ತೀರಾ? ಎ ಪಿ ಎಂ ಸಿ ಖಾಸಗಿಯಲ್ಲಿ ಮಾರ್ತೀರಾ ಹೇಗೆ? ಇಲ್ಲ, ಎ ಪಿ ಎಂ ಸಿಗೆ ಕೊಡ್ತೀವಿ. ಎ ಪಿ ಎಂ ಸಿ ಎ ಪಿ ಎಂ ಸಿ ಬೆಲೆ ಹೇಗೆ ನಿಗದಿ ಮಾಡ್ತಾರೆ? ಅದು ನಿಗದಿ ಬೆಲೆ ಅಂತ ಅನ್ನೋದಕ್ಕಿಂತ ಅವು ಮಾರ್ಕೆಟ್ ಯಾವ ಥರ ಇರ್ತಾವೆ ಅದನ್ನ ನೋಡ್ಕೊಂಡು ಇವತ್ತು ಒಂದು ರೇಟ್ ಆದರೆ ನಾಳೆಗೆ ಒಂದು ರೇಟ್ ಆಗ್ತಿರ್ತಾರೆ. ಆ ಪ್ರಕಾರ ನೋಡ್ಕೊಂಡು ನಾವು ಮನೆಗೆ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ಯಾವಾಗ ರೇಟ್ ಸೂಕ್ತ ಅನಿಸಿದಾಗ ಅದನ್ನ ತೆಗೆದು ಕೊಟ್ಬಿಡ್ತೀವಿ. ಅಂದರೆ ಏನಾದರೂ ಗುಣಮಟ್ಟದ ಮೇಲೆ ಬೆಲೆ ನಿರ್ಧಾರ ಆಗ್ತದ? ತೊಗರಿದ ಗುಣಮಟ್ಟದ ಬೆಲೆ ನಿರ್ಧಾರ ಏನಾಗಲ್ರಿ, ಒಂದೇ ಥರ ಬರ್ತಾವೆ. ಮಿಷಿನ್ಗೆ ಹಾಕೋದ್ರಿಂದ ಗುಣಮಟ್ಟದ ಇದನ್ನ ಬರ್ತಾವೆ. ನೀವು ಸಂಸ್ಕರಿಸ್ಕೊಂಡು ಹೋಗ್ತೀರಾ? ಸಂಸ್ಕರಣೆ ಮಾಡ್ಕೊಂಡೇ ತಗೊಂಡು ಹೋಗ್ತೀರಿ? ಹ್ಞೂ ರೀ. ವೇಸ್ಟೇಜ್ ಎಲ್ಲ ತೆಗೆದು ತೆಗೆದು ಎಲ್ಲ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತೀವಿ. ಮತ್ತೆ ರಾಶಿ ಆದಮೇಲೆ ಒಂದು ವಾರ ಒಣಗಿಸಿ ಅದನ್ನು ಸರಿಯಾದ ರೀತಿಯಿಂದ ತಗೊಂಡು ನಮ್ಗೆ ಎಷ್ಟು ಬೇಕಾಗ್ತಿ ತಿನ್ನಕ್ಕೆ ಇಟ್ಕೊಂಡು ಉಳಿಕೆ ತಗೊಂಡೋಗಿ ಕೊಟ್ಬಿಡ್ತೀವಿ. ನಾನು ಗಮನಿಸಿದಾಗೆ ತೊಗರಿಗೆಲ್ಲ ಮೊದಲೆಲ್ಲ ಈ ಕೆಂಪು ಮಣ್ಣನ್ನು ಮಿಶ್ರಣ ಮಾಡ್ತಿದ್ರು, ಅದು ಯಾಕೆ? ಅದು ಈಗಲೂ ಇದೆಯಾ ಪದ್ಧತಿ? ತೊಗರಿಯನ್ನು ಸ್ಟಾಕ್ ಮಾಡ್ಕೊಳ್ಳುವಾಗ ಕೆಮ್ಮಣ್ಣನ್ನು ಹಚ್ಚಿ ಮನೆಯಲ್ಲಿ ಸ್ಟಾಕ್ ಮಾಡ್ಕೊಳ್ಳೋದು ಈಗಲೂ ಇದೆಯಾ? ಈಗಲೂ ಇದೆ. ಯಾಕೆ ಮಾಡ್ತಾರೆ ಅದು? ಯಾಕೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಹುಳ ಬೆಳಗಲ್ರಿ ಮನ್ಯಾಗ. ನಾವು 1 ವರ್ಷ ಇವತ್ತು ಬೆಳೆ ಬಂದೈತಲ್ಲ ತೊಗರಿ, ಇವತ್ತಿನ ಡೇಟ್ಲಿದ್ದ ಇನ್ನೊಂದು ವರ್ಷದ ತನ ಆದ್ರೆ ಅದಕ್ಕೆ ಹುಳ ಬರಂಗಿಲ್ಲ. ತೂತು ಬೆಳಗಲ್ಲ, ಸಣ್ಣ ತೂತು ಬೀಳ್ತಾವ್ರಿ, ಅದು ಬೆಳಂಗಿಲ್ಲ. ಆ ಕೆಮ್ಮಣ್ಣ ಇದನ್ನ ಮಾಡ್ಕೊಂಡು ಅದ್ರಾಗ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿವಪ್ಪ, ನಮ್ಗೆ ಎಷ್ಟು ಬೇಕಾಗ್ತು ತಕ್ಕಂದು ಮತ್ತೆ ನೆನೆ ಹಾಕಿ ನಾವು ಬೇಳೆ ಮಾಡ್ಕೋಬಹುದು. ಅದು ಮಣ್ಣ ಅಥವಾ ಔಷಧಿನ? ಮಣ್ಣಿನಾಗ ಔಷಧಿ ಶಕ್ತಿ ಇರುತ್ತೆ ಅಂತ ಇರ್ತದೆ ಕೆಮ್ಮಣ್ಣ. ಈಗಲೂ ನೀವು ಈ ಪದ್ಧತಿ ಇದೆಯಾ? ಇದೆ ಸರ್. ಸ್ಟಾಕ್ ಮಾಡ್ಕೊಂಡ್ರೆ ಮಾತ್ರ ಆ ರೀತಿ ಮಾಡ್ತೀರಿ? ಮಾಡ್ತೀರಿ. ಇಲ್ಲ, ಬೆಲೆ ಚೆನ್ನಾಗಿದೆ ಅಂದ್ರೆ ನೀವು ನೇರವಾಗಿ ಮತ್ತೆ ಅದ್ರಾಗ ಸ್ವಲ್ಪ ಬೇವಿನ ತಪ್ಪಲ ಅದು ಸತ್ಯ ಕೂಡಿಸ್ತೀರಿ. ಸ್ವಲ್ಪ ಒಂದು 100% ಮಣ್ಣು ಹಾಕಿದ್ರೆ ಒಂದು 10% ಆ ಬೇವಿನ ಎಲೆ ಹಾಕ್ತೀವಿ. ಎಲೆ ಹಾಕ್ತೀರಿ, ಹಾಗಾಗಿ ಹುಳ ಬೀಳೋದಿಲ್ಲ. ಹುಳ ಬೀಳೋದಿಲ್ಲ. ನಿಮ್ಗೆ ಸ್ಟಾಕ್ ಇಟ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ತೊಗರಿಯ ಬೆಲೆ ಕುಸಿತ ಆಗಿದ್ದುಂಟ? ಕುಸಿತ ಆಗಿತ್ತು ಅವಾಗ. ಈ ಸದ್ಯದಲ್ಲಿ ಹೈರೇಟ್ ಆಗಿರ್ತದೆ, ತುಂಬಾ ಬೆಳೀತಾ ಇದೆ. ಅವಾಗ ಈಗ ಒಂದು 2 ವರ್ಷದಿಂದ 4-5 ಸಾವಿರ ಹಿಂಗೆ ಕೊಡ್ತಿದ್ದೀವ್ರಿ. ಈಗಿಲ್ಲ, 10,000 ಸಮೀಪ ಬಂದ. ಇನ್ನ ಅವಾಗಿಂದ ಏರ್ಕೊಂತ ಹೋಗೋದು ತರ್ತ ಇಳ್ಕಂತ ಬರೋಗಿಲ್ಲ. ಈಗ ನೆಲ್ಲಿನ ರೇಟ್ ಅದೇ ರೇಟ್ ಆಗೈತ್ರಿ. ಸಜ್ಜಿ ರೇಟು, ಸಜ್ಜಿ ರೇಟ್ ನೋಡ್ರಿ, 2,500, 2,600 ಹಿಂಗಾಗೈತಿ ಇವಾಗ. ಅಂತೂ ನಿಮ್ಮಲ್ಲಿ ತೊಗರೆ ಉತ್ತಮವಾಗಿ ಬೆಳೆ ಬರ್ತದೆ, ಉತ್ತಮ ಬೆಲೆ ಸಿಗ್ತದೆ, ಲಾಭದಾಯಕ ಆಗಿದೆ. ಲಾಭದಾಯಕ ಆಗಿದೆ. ಈ ಎಕರೆಗೆ 50,000 ರೂಪಾಯಿ ಆದಾಯ ಬರುತ್ತೆ. ಖರ್ಚು ಎಷ್ಟು ಬರ್ತದೆ 1 ಎಕರೆ ತೊಗರಿ ಬೆಳೆ ಬೆಳೆಯೋದಕ್ಕೆ? 1 ಎಕರೆ ತೊಗರಿ ಬೆಳೆ ಬೆಳಿಬೇಕಾತಪ್ಪ ಅಂದ್ರೆ ಸುಮಾರು 1-10,000 ರೂಪಾಯಿ ನನ್ನ ಅನ್ಸಿಕೆ. ನಾವು ಸ್ವಲ್ಪ ಇದು ರಾಸಾಯನಿಕ ಗೊಬ್ಬರ ಹಾಕೋದು ಸ್ವಲ್ಪ ಕಡಿಮೆ ಮಾಡ್ತೀವಲ್ಲ, ಆ ಕಾರಣದಿಂದಾಗಲಿ ನಮಗೆ ಸ್ವಲ್ಪ ಕಡಿಮೆ ಬರ್ತದೆ. ಇನ್ನು ಗೊಬ್ಬರ ಅಂಗಡಿಯನ್ನು ಗೊಬ್ಬರ ತಗೊಂಬಂದು ಹಾಕ್ತಾರಲ್ಲ ಅವ್ರಿಗೆ 12,000 ತನಕ ಬರುತ್ತೆ. 12,000 ಬರುತ್ತೆ. ಹೌದು. ಒಂದು 10-12,000 ಖರ್ಚು ಹೋದ್ರು ಸಹಿತ ಒಂದು 10,000 ಹೋಗುತ್ತೆ. 35-40,000 ಲಾಭ ಅಂತೂ ಉಳಿದೇ ಉಳಿತದೆ. ಉಳಿದ್ರೆ ಒಬ್ಬ ಸಾಮಾನ್ಯ ರೈತ ಸಾಮಾನ್ಯ ಒಂದು ಸಣ್ಣ ಕುಟುಂಬದಲ್ಲಿ ಸುಸ್ಥಿರ ಜೀವನ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಹಿಂಗಾರಿಗೆ ಮತ್ತೆ ಬೇರೆ ಬೆಳೆಗಳನ್ನ ಬೆಳಿಬಹುದು. ಬೆಳಿಬಹುದು ಸರ್. ಹಿಂಗಾರಿನಲ್ಲಿ ಏನ್ ಬೆಳಿತೀರಿ ನೀವು? ಹಿಂಗಾರಿನಲ್ಲಿ ಮತ್ತಿದೆ ಶೇಂಗಾ. ಶೇಂಗಾ ಈ ಸದ್ಯಕ್ಕಂತ್ರ ಶೇಂಗಾನ ಹಾಕಿಬಿಟ್ಟಿನ್ರಿ. ಎಲ್ಲ ಈಗ ಸದ್ಯ ಶೇಂಗಾ ಇದೆ. ಶೇಂಗಾ ಐತ್ರಿ. 3 ಕ್ವಿಂಟಲ್ ಬೀಜ ಹಾಕಿನ್ರಿ. ಓಹೋ, 2.5 ಎಕರೆಗೂ ಪೂರ. 2.5 ಎಕರೆಗೆ 3 ಕ್ವಿಂಟಲ್ ಬೀಜ. ಯಾವ ತಳಿಯನ್ನ ಹೆಚ್ಚು ಬಿತ್ತದ ನೀವು? ಅದು ಯಾವುದೇ ಒಂದು ಆರಿಸಿಕೆದಾರ ಕೊಟ್ಟ್ರಿ, ಒಂದು ಯಾವುದೇ ಒಂದು ತಳಿ ಕೊಟ್ಟಾರ. ನೀವು ರೈತ ಸಂಪರ್ಕ ಕೇಂದ್ರ ಅಲ್ಲಿ ಸಲಹೆ ಪಡ್ಕೊಂಡ ನಾವು ತಜ್ಞರ ಜೊತೆ ಸಂಪರ್ಕದಲ್ಲಿ ಇದೀವಿ ರೀ. ಹೋಗಿ ಅವ್ರ ತಕ್ಕ ಇವಾಗ ಯಾವ ಎಣ್ಣೆ ಹೊಡಿಬೇಕು, ಇವಾಗ ಯಾವ ಬೆಳೆ ಬೆಳಿಬೇಕು ಅಂತ ಎಲ್ಲ ತಿಳಿಸ್ಕೊಟ್ಬಿಡ್ತಾರೆ. ನಮ್ಮ ಸಲಹೆ ಪ್ರಕಾರ ನಾವು